계산환희. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸು ಬೇಸಾಯದ ಬಗ್ಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಕೃಷ್ಣ ಭಟ್. ಎಲ್ಲರಿಗೂ ನಮಸ್ಕಾರ. ಕಾಳು ಮೆಣಸಿನ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಇವತ್ತು ನನ್ನೊಂದಿಗೆ ಕಾನ್ಫರೆನ್ಸ್ ಕಾಲ್ ಫೆಸಿಲಿಟಿನಲ್ಲಿ ಇದ್ದಾರೆ. ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರು. ನಮಸ್ಕಾರ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರು. ಭಟ್ರೆ ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗೆ ಸಕಲೇಶ್ಪುರದಲ್ಲಿ ಮಳೆ ಆಗ್ತಿದ್ಯಾ? ಮಳೆ ಈಗ ಚೆನ್ನಾಗಿ ಆಗ್ತಾ ಇದೆ. ಓಹೋ. ಕೇಳಿದ್ರೆ ನೀವೀಗ ನಮಗೆ ಕರೆ ಮಾಡಬಹುದು ಕಾಳು ಮೆಣಸಿನ ಬೇಸಾಯ ಕುರಿತಂತೆ ನಿಮ್ಮ ಅನುಮಾನಗಳನ್ನ ಈ ಕೂಡಲೇ ಬಗೆಹರಿಸಿಕೋಬಹುದು. ದೂರವಾಣಿ ಸಂಖ್ಯೆಗಳನ್ನೊಮ್ಮೆ ಗಮನಿಸಿ ಕೇಳಿದ್ರೆ 2973318 ಇದು ಹೊಸ ದೂರವಾಣಿ ಸಂಖ್ಯೆ. ಮತ್ತೊಮ್ಮೆ ಗಮನಿಸಿ 2473182426289 2462289 ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ 2973182426289 ಎಸ್ಟಿಡಿ ಕ್ರಮ ಸಂಖ್ಯೆ 08172. ಕಾಳು ಮೆಣಸಿನ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನನ್ನ ಜೊತೆಯಲ್ಲಿದ್ದಾರೆ ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರು. ಭಟ್ರೆ ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಈಗ ಕಾಳು ಮೆಣಸಿನ ಬೇಸಾಯ ಮಾಡೋದಕ್ಕಿಂತ ಮುಖ್ಯವಾಗಿ ಈಗ ಕಾಳು ಮೆಣಸಿನ ಪ್ರಾಮುಖ್ಯತೆ ಬಗ್ಗೆ ಹೇಳಿ ಸರ್. ಹೌದು, ಈಗ ಇದೊಂದು ಆಕ್ಚುಲಿ ಕಾಳು ಮೆಣಸು ಒಂದು ಮುಖ್ಯವಾದ ಸಂಬಾರ ಬೆಳೆ. ಇದು ಅತಿ ವಿಶಿಷ್ಟವಾದ ಸ್ಥಾನ ಪಡೆದಿದೆ, ಯಾಕಂದ್ರೆ ಇದು ಸಂಬಾರ ಪದಾರ್ಥಗಳ ರಾಜ ಎಂದು ಕರೆಯಲ್ಪಡುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದಕ್ಕೆ ಬಹಳ ಬೇಡಿಕೆ ಇರುವ ಕಾರಣ ಇದನ್ನು ಕಪ್ಪು ಬಂಗಾರ ಅಂತಲೂ ವಿಶ್ಲೇಷಿಸಲಾಗಿದೆ. ಸೊ ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಉತ್ಪಾದನೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ನಾವೀಗ ಜಾಗತೀಕರಣ ಮುಕ್ತ ಮಾರುಕಟ್ಟೆಯ ಸವಾಲನ್ನು ಎದುರಿಸಬೇಕಾಗಿರುವುದರಿಂದ ಗುಣಮಟ್ಟದ ಕಡೆಗೆ ಗಮನ ಹರಿಸಬೇಕಾಗಿದೆ. ಅದರ ಜೊತೆಗೆ ಅಧಿಕ ಉತ್ಪಾದನೆಯತ್ತ ಗಮನ ಹರಿಸಬೇಕು. ಆದ್ರೆ ಏನಾಗಿದೆ ಅಂದ್ರೆ ಹವಾಮಾನದಲ್ಲಾಗುವ ವೈಪರೀತ್ಯವು ನಮ್ಮ ಉತ್ಪಾದನೆಗೆ ಅಡ್ಡಿಯಾಗ್ತಾ ಇದೆ. ನಾವೀಗ ನೋಡ್ತಾ ಇದೀವಿ ಅಕಾಲದಲ್ಲಿ ಮಳೆ, ಅತ್ಯಧಿಕ ಮಳೆ ಅಥವಾ ಸರಿಯಾದ ಸಮಯಕ್ಕೆ ಬರಗಾಲದ ಸಮಸ್ಯೆ, ಅಧಿಕ ಉಷ್ಣತೆ, ಉಷ್ಣಾಂಶದಲ್ಲಿ ಏರಿಳಿತ, ಹೀಗೆ ನಮ್ಮ ವಾತಾವರಣದಲ್ಲೂ ಆಗುವ ವೈಪರೀತ್ಯವು ಗಿಡಗಳ ಬೆಳವಣಿಗೆಗೆ ಹಾಗೂ ಉತ್ಪಾದಕತೆಗೆ ಮಾರಕವಾಗಿದೆ ಹಾಗೂ ಹಲವಾರು ರೋಗ ಕೀಟಗಳನ್ನು ನಾವು ಕಾಣಬಹುದು. ಸೊ ಆದ ಕಾರಣ ನಾವು ಏನು ಮಾಡಬೇಕಂದ್ರೆ ಸಕಾಲಿಕ ಹಾಗೂ ಸಮರ್ಪಕವಾದ ಯೋಚನೆ ಹಾಗೂ ಯೋಜನೆಗಳನ್ನು ರೂಪಿಸಿಕೊಂಡು ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಅನುಷ್ಠಾನಗೊಳಿಸಿದರೆ ಅಧಿಕ ಉತ್ಪಾದನೆಯನ್ನು ಹಾಗೂ ಲಾಭವನ್ನು ಬೆಳೆಸಬಹುದು. ಈಗ ಕಾಳುಮೆಣಸಿನ ಬೇಸಾಯ ಆರಂಭ ಮಾಡಬಹುದು ಡಾಕ್ಟರ್? ಅಲ್ಲ, ಈಗ ಆಕ್ಚುಲಿ ಸಕಾಲ ಮಳೆ ಗಾಲ ಶುರುವಾಯಿತು. ಆಗಲೇ ಈಗ ನಮ್ಮ ಸಕಲೇಶ್ಪುರ, ಮಡಿಕೇರಿ, ಸೋಮವಾರಪೇಟೆ ಏರಿಯಾದಲ್ಲಿ ಸಾಧಾರಣ 15-16 ಇಂಚು ಮಳೆ ಆಯಿತು ನಮ್ಗೆ. ಮತ್ತೆ ಹೊಸ ಚಿಗುರು ಬರ್ತಾ ಇದೆ. ಮೆಣಸಿನ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಹೊಸ ಚಿಗುರು, ಹೊಸ ಹೂಗೆಂಚಲು ಬರ್ತಾ ಇದೆ. ಈಗ ನಾವು ಬೋರ್ಡ್ ಆಫ್ ಪ್ರೇಯನ್ನು ಮಾಡಲೇಬೇಕು. ಮಾಡದೇ ಇದ್ರೆ ಆಮೇಲೆ ಹಲವಾರು ರೋಗಗಳಿಗೆ ಕಾರಣ ಆಗುತ್ತೆ. ಎಲೆಚುಕ್ಕಿ ರೋಗ ಬರಬಹುದು ಅಥವಾ ಸೊರಗು ರೋಗ, ಕೊಳೆ ರೋಗ. ಇನ್ನೀಗ ವಿಪರೀತ ಮಳೆ ಶುರುವಾಗುತ್ತೆ ಜುಲೈ ತಿಂಗಳಲ್ಲಿ. ಸೊ ಈಗ ಹೊಸ ಚಿಗುರು ಇರುವ ಸಮಯದಲ್ಲೇ ನಾವು ಒಂದು ಬೋರ್ಡೋ ಸ್ಪ್ರೇಯನ್ನು ಮಾಡಬೇಕಾಗುತ್ತೆ, 1% ಬೋರ್ಡೋ. ಡಾಕ್ಟರ್, ನೀವು ಈಗ ಮಲೆನಾಡಿನ ಭಾಗದಲ್ಲಿ ಕಾಳುಮೆಣಸನ್ನ ಬೆಳಿಬಹುದು ಅಂತ ಹೇಳ್ತಾ ಇದ್ದೀರಿ, ಹಾಸನ ಜಿಲ್ಲೆಯಲ್ಲಿ ಬೇರೆ ತಾಲೂಕಲ್ಲಿ ಏನಾದ್ರೂ ಬೆಳಿಬಹುದು ಅಂದ್ರೆ ಯಾವ್ಯಾವ ತಾಲೂಕಲ್ಲಿ ಬೆಳಿಬಹುದು ಕಾಳುಮೆಣಸನ್ನು? ಹೌದೌದು, ಇದೊಂದು ಉತ್ತಮ ಪ್ರಶ್ನೆ ಅನ್ಬೋದು. ಯಾಕಂದ್ರೆ ಇಲ್ಲಿ ನಮ್ಗೆ 18 ವೆರೈಟಿ ಡೆವಲಪ್ ಮಾಡಿ ಈಗ ಮಾಡಿದ್ದಾರೆ. ISR ಕೋಳಿಕೋಡ್ ಕ್ಯಾಲಿಕಟ್ ಇರ್ಬೋದು ಅಥವಾ ಕೇರಳ ವಿಶ್ವವಿದ್ಯಾಲಯ ಕೇರಳದಲ್ಲಿ ಪನ್ನೂರು ಸ್ಟೇಷನ್ ಅಲ್ಲಿ ನಿಮ್ಗೆ ಒಂದು 8 ತಳಿ ಈಗಾಗಲೇ ಲಭ್ಯ ಇದೆ. ಸೊ ನಾವು ಇದನ್ನು ಉಪಯೋಗಿಸಿಕೊಂಡು ನಮಗೆ ಯಾವುದು ಸೂಕ್ತವಾದ ತಳಿ ಅದನ್ನು ನೋಡಿಕೊಂಡು ನಾವು ಬೆಳಿಬೇಕಾಗುತ್ತೆ. ಆಕ್ಚುಲಿ ಕರ್ನಾಟಕದಲ್ಲಿ ನಾವು ಸಾಮಾನ್ಯವಾಗಿ ಪನ್ನೂರು 1 ಅಥವಾ ಕರಿಮುಂಡ ತಳಿಯನ್ನು ಬೆಳೀತಾ ಇದ್ವಿ. ಆದ್ರೆ ಈಗ ಸಾಧಾರಣವಾಗಿ 16-17 ನಮಗೆ ವಿವಿಧ ಪ್ರದೇಶಗಳಿಗೆ ಸೂಕ್ತವಾದ ತಳಿ ಲಭ್ಯವಿರುವ ಕಾರಣ ನಾವು ಅದನ್ನು ಉಪಯೋಗಿಸಿಕೊಳ್ಬೇಕಾಗುತ್ತೆ. ಈಗ ನಾನೊಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸಮುದ್ರ ಮಟ್ಟದಲ್ಲಿರುವ ಪ್ರದೇಶದಲ್ಲಿರುವವರು ಪನ್ನೂರು 1, ಕರಿಮುಂಡ, ಕಲ್ಲುವಳ್ಳಿ, ಕುದುರವಳ್ಳಿ ಅದೆಲ್ಲ ಕೇರಳದಲ್ಲಿ ಬೆಳೆಯುವಂತಹ ತಳಿ, PLD 2, ಪನ್ನೂರು 6 ಮತ್ತು ಪನ್ನೂರು 7 ಈ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಆಮೇಲೆ ಸಮುದ್ರ ಮಟ್ಟದಿಂದ ತುಂಬಾ ಎತ್ತರದಲ್ಲಿ ಇರುವ ಪ್ರದೇಶ ಅಂದ್ರೆ ಈ ಕಾಫಿ ತೋಟ, ಏಲಕ್ಕಿ ತೋಟ ಇರ್ಬೋದು, ಈ ಮಲೆನಾಡ ಏರಿಯಾ ಸಕಲೇಶ್ವರ ಇರ್ಬೋದು ಅಥವಾ ಹಾಸನ್ ಡಿಸ್ಟಿಕ್ ಅಲ್ಲಿ ನಾವು ಸಾಮಾನ್ಯವಾಗಿ ಬಿಸಿಲು ಜಾಸ್ತಿ ಇರುವ ಪ್ರದೇಶದಲ್ಲಿ ಪನ್ನೂರು 1 ತಳಿಯನ್ನು ಆಯ್ಕೆ ಮಾಡಬೇಕು. ಆದ್ರೆ ಏಲಕ್ಕಿ ತೋಟದಲ್ಲಿ ಶೇಡ್ ಟಾಲರೆಂಟ್ ಅಂದ್ರೆ ಅದು ಜಾಸ್ತಿ ಬಿಸಿಲನ್ನು ತಡ್ಕೊಳ್ಳುವ ಶಕ್ತಿ ಇಲ್ಲ ಕೆಲವು ತಳಿಗಳಿಗೆ, ಯಾವುದಂದ್ರೆ ಪನ್ನೂರು 2, ಪನ್ನೂರು 5 ಮುಂತಾದ ತಳಿಯನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಆಮೇಲೆ ಪನ್ನೂರು 6 ಸೀಕರ ಸುಭಕರ ಇದು ಸಮೇತ ನಾವು ಅಡಿಕೆ ತೋಟಗಳಲ್ಲಿ ಅಥವಾ ನೆರಳು ಜಾಸ್ತಿ ಇರುವ ಪ್ರದೇಶದಲ್ಲಿ ಬೆಳಿಬಹುದು. ಡಾಕ್ಟರ್, ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ಹಲೋ, ನಮಸ್ತೆ ಸರ್, ಹೇಳಿ, ಯಾರು, ಎಲ್ಲಿಂದ ಮಾತಾಡ್ತೀರಿ? ನಾನು ಮುಡಿಗೆರೆ ತಾಲೂಕು ಕಿರುಗುಂದ ಗ್ರಾಮದಿಂದ ಬಸವಣ್ಣ ಅಂತ ಹೇಳಿ ಬಸವಣ್ಣ ಅವರೇ. ಅದೇ ಸರ್, ಮೆಣಸಿನ ಬಗ್ಗೆ ಮಾಹಿತಿ ಬೇಕಿತ್ತು. ಕೇಳಿ ಕೇಳಿ ಸರ್. ಅದೇ ಈಗ ಮಳೆ ಜಾಸ್ತಿ ಇದೆಯಲ್ಲ, ನಮ್ ಕಡೆ ಮಳೆ ಶುರುವಾಗಿದೆ ಈಗ, ಹೆಚ್ಚು ಕಮ್ಮಿ ಡೈಲಿ ಈಗ ಮಳೆ 1 ಇಂಚು 1.5 ಇಂಚ್ ಬರ್ತಾ ಇದೆ, 4-5 ದಿವಸ ಆಯ್ತು. ಈಗ ಅದಕ್ಕೆ ಸ್ಪ್ರೇ ಮಾಡ್ಬೋದಾ ಮೈಲ್ ಸುತ್ತಣ್ಣ ಅಂತ ಕೇಳೋಣ ಅಂತ ಮಾಡಿದೆ. ಮಳೆ ನೋಡಿ, ಆಕ್ಚುಲಿ ನೀವು ಇದು ಸರಿಯಾದ ಕ್ರಮ ಯಾವ್ದಂದ್ರೆ ಹೊಸ ಚಿಗುರು ಬರುವ ಟೈಮಲ್ಲಿ ನಾವು ಮೈಲ್ ಸುತ್ತು ಸುಣ್ಣ ಸ್ಪ್ರೇ ಮಾಡಿ ಆಗಿರ್ಬೇಕು. ಆಲ್ರೆಡಿ ಆಗಿದ್ರೆ ಚೆನ್ನಾಗಿತ್ತು, ನಿಮ್ಗೆ ಆಗಿಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ವ್ಯಾಕ್ಸಿನ್ ಏಜೆಂಟ್ ಸೇರಿಸಿ ನೀವು ಈಗಲೇ ಮಾಡಿದ್ರೆ ಉತ್ತಮ, ಇಲ್ಲಾಂದ್ರೆ ಮುಂದೆ ಹಲವಾರು ರೋಗಗಳು ಬರುತ್ತೆ. ಇದು ಬೋರ್ಡ್ ಸ್ಪ್ರೇ ಮಾಡಿಲ್ಲ ಅಂದ್ರೆ ನಿಮ್ಗೆ ಎಲೆ ಚುಚ್ಚಿ ರೋಗ ಶುರುವಾಗುತ್ತೆ, ಆಮೇಲೆ ಕೊಳೆ ರೋಗ ಶುರುವಾಗುತ್ತೆ. ಇದನ್ನೆಲ್ಲ ತಡೆಗಟ್ಟಬೇಕಿದ್ರೆ ನೀವು ಈಗ ಒಂದು ಬೋರ್ಡ್ ಸ್ಪ್ರೇ ಕೊಡ್ಲೇಬೇಕು. ಇನ್ನೊಂದೇನಂದ್ರೆ ಈಗ ಬೋರ್ಡ್ ಚಿಗುರು ಬರೋ ಟೈಮಲ್ಲಿ ಬೋರ್ಡ್ ಸ್ಪ್ರೇ ಹೊಡೆದ್ರೆ ಆ ದಾರಗಳು ಬರೋದಿಲ್ಲ, ಹಂಗೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ ಇಲ್ಲ, ಅದನ್ನ ಹಾಗೇನಿಲ್ಲ, ಈಗ ಅದನ್ನ ಸಾಕಷ್ಟು ಸಂಶೋಧನೆ ಮಾಡಿ ಆಗಿದೆ. ನಾವು ಬೋರ್ಡ್ ಸ್ಪ್ರೇ ಮಾಡೋಕೆ ರೆಕಮೆಂಡ್ ಮಾಡ್ತಾ ಇದ್ವಿ, ಶಿಫಾರಸು ಮಾಡ್ತಾ ಇದ್ವಿ. ಜಾಸ್ತಿ ಒಂದು ಬ್ಯಾರಲ್ಲಿಗೆ 200 ಲೀಟರ್ಗೆ 2 kg ಸುಣ್ಣ, 2 kg ಮಲ್ಟಿ ಮಾಡೋದು. ಸರ್, ಇನ್ನೊಂದೇನಂದ್ರೆ ಈಗ ಸಗಣಿ ಗೊಬ್ಬರ ಹಾಕ್ಬೋದು ಸರ್? ಈಗ ಸಗಣಿ ಗೊಬ್ಬರ ಸ್ವಲ್ಪ ಮೊದ್ಲೇ ಹಾಕ್ಬೇಕು, ನೀವು ಹಾಕಿದೀವಿ ಆದ್ರೂ ಕೊಳೆ ಕಳಿತ ಗೊಬ್ಬರ ಜಾಸ್ತಿ ಈಗ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಆಮೇಲೆ ಬೇರು ಕೊಳೆ ಶುರು ಆಗುತ್ತೆ ಜಾಸ್ತಿ. ಮಲ್ಟಿಂಗ್ ಈ ತರ ಗೊಬ್ಬರ ಎಲ್ಲ ಹಾಕಿದ್ರೆ ಸ್ವಲ್ಪ ಮೊದ್ಲೇ ಹಾಕಿದ್ರೆ ಚೆನ್ನಾಗಿತ್ತು. ಈಗ ಸ್ವಲ್ಪ ಅದರ ಬದಲು ನೀವು ಒಂದು ಗೊಬ್ಬರ ಕೊಡ್ಬೇಕಾಗುತ್ತೆ. ಈಗ ಈ ಟೈಮಲ್ಲಿ ನೀವು ರಾಸಾಯನಿಕ ಗೊಬ್ಬರವನ್ನು ಕೊಡ್ಬೋದಾ? ಕೊಡ್ಬೋದು. ಯಾವ್ದು ಕೊಡ್ತಾ ಇದ್ರಿ ಈಗ? ನಾವು 1919 ಬರುತ್ತೆ ಇಲ್ಲ ಡಿಎಪಿ. ಡಿಎಪಿ ಒಂದೇ ಅಲ್ಲ, ಡಿಎಪಿ ಒಂದು ಬ್ಯಾಗ್ ಡಿಎಪಿಗೆ ಒಂದು ಬ್ಯಾಗ್ ಎಂಒಪಿ ಮಿಕ್ಸ್ ಮಾಡಿ ಕೊಡಿ. ಅದು ಎಂಒಪಿ ಮಿಕ್ಸ್ ಮಾಡಿ ಅಂದ್ರೆ 10-26 ಈ ಮಿಕ್ಸ್ಚರ್ ಅನ್ನು ಕೊಡಿ. ಹೌದಾ? ಒಳ್ಳೇದು ಬಸವಣ್ಣವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಪುಟ್ಸ್ವಾಮಿ. ಎಲ್ಲಿಂದ ಸರ್? ಸಂಪಿಗೆದಾಳಿಂದ. ಶನಿವಾರ ಸಂತೆ ಸಂಪಿಗೆದಾಳಿಂದ. ಹೇಳಿ ಪುಟ್ಸ್ವಾಮಿಗಳ. ಸರ್, ನಮ್ಮಲ್ಲಿ ಪೆಪ್ಪರ್ ಬೆಳೀತಾ ಇದೀವಿ, ಬಟ್ ಸ್ವಲ್ಪ ನಮ್ದು ಡ್ರೈವ್ ಇದೆ ಮಲೆನಾಡಲ್ಲಿ, ಬಿದ್ದಷ್ಟು ಮಳೆ ಕಡಿಮೆ ಆಗೋದಿಲ್ಲ, ಸ್ವಲ್ಪ ಕಡಿಮೆ ಇದೆ. ಬೆಸ್ಟ್ ಒನ್ ವೆರೈಟಿ ಹೊಸ ತಳಿಯಲ್ಲಿ ಕೇಳಬೇಕು ಅಂತಿದ್ದ. ಹಲೋ, ಹೊಸ ತಳಿಗಳಲ್ಲಿ ಇದಕ್ಕೆ ಸಮೇತ ಕೆಲವು ತಳಿಗಳು ಬಿಡುಗಡೆ ಆಗಿದೆ. ನೀವು ನೀರಿನ ಅಭಾವ ಇರುವ ಪ್ರದೇಶದಲ್ಲಿ ಪನ್ನೂರು 5, ಪನ್ನೂರು 7 ಹಾಗೂ ಕೆಲವು ಕೇರಳದಲ್ಲಿ ಬೆಳೆಯುವಂತಹ ತಳಿ ಕಲ್ಲುವಳ್ಳಿ, ಕೊಟ್ಟನಾಡನ್ ಮುಂತಾದ ತಳಿಗಳನ್ನು ಬೆಳಿಬಹುದು. ಇದು ನೀರಿನ ಅಭಾವ. ಹಲೋ, ಉಡಲೂರ್ ಸೈಡ್ ಇಂದ ಬೆಳೀತಾರಲ್ಲ, ಅದೊಂದು ವೆರೈಟಿ ಇದೆಯಲ್ಲ. ಉಡಲೂರ್ ಯಾವುದು ಇದೆ? ಒಂದು ಕಲ್ಲುವಳ್ಳಿ, ಕೊಟ್ಟನಾಡಂ, ಆಮೇಲೆ ಆಲ್ರೆಡಿ ರಿಲೀಸ್ ಮಾಡಿದಂತ ತಳಿ ಪನ್ನೂರ್ ಐದು ಏಳು, ಇದೀಗ ಆಲ್ರೆಡಿ ಲಭ್ಯ ಇದೆ ಪನ್ನೂರ್ ಐದು ಏಳು. ಅದನ್ನ ನೀವು ಚೆನ್ನಾಗಿ ಇಳುವರಿನೂ ಬರ್ತಾ ಇದೆ. ಯಾರು ಮಾತಾಡ್ತಿರೋದು ಸರ್? ನಿಮ್ ಪ್ರಶ್ನೆ ಕೇಳಿ, ಯಾರು ಮಾತಾಡೋದು, ಯಾತಕ್ಕೆ, ಇನ್ನೇನ್ ಬೇಕು ನಿಮ್ಗೆ ಮಾಹಿತಿ? ಸ್ಪ್ರೇ ಮಾಡೋದಿದ್ರೆ ಸ್ಪೈಕ್ಸ್ ಇದು ಚಿಗುರು ಬರೋಕ್ಕಿಂತ ಮೊದಲೇ ಮಾಡ್ಬೇಕಾ ಆಮೇಲೆ ಮಾಡ್ಬೇಕಾ? ಇಲ್ಲ ಇಲ್ಲ, ಮೊದಲು ಮಾಡಿ ಉಪಯೋಗ ಇಲ್ಲ, ಹೊಸ ಚಿಗುರು ಬಂದ್ಮೇಲೆ ಒಂದು 50% ಹೊಸ ಚಿಗುರು ಬಂದ್ಮೇಲೆ ಸ್ಪ್ರೇ ಮಾಡ್ಬೇಕು, ಏನು ಸಮಸ್ಯೆ ಇಲ್ಲ. 1% ಬೇಡ ಈಗ ಮಾಡಿ ಆಗಿ ಮಾಡ್ಬೇಕು. ಈಗ ಮಳೆ ನಿಮ್ಮಲ್ಲಿ ಜಾಸ್ತಿ ಇಲ್ಲ ಅಂದ್ರೆ ಈಗ ಈಗಲೇ ಮಾಡಿ, ಈಗ ಆಲ್ರೆಡಿ ಚಿಗುರು ಬಂದಿರುತ್ತೆ. ಅದು ಇನ್ನೊಂದು ಈ ಪನ್ನೂರ್ ಇನ್ನೊಂದು ನಾನು ಇದ್ರೆ ಹಲೋ ಕೇಳಿಸ್ತಾರಲ್ವಾ? ಹಾ ಹೌದು ಹೌದು ಹೇಳಿ. ನಾನು ಕುಟ್ಸ್ವಾಮಿ. ಹಾ ಹೇಳಿ ಕುಟ್ಸ್ವಾಮಿ ಅವರೇ. ಸರಿ ಸರಿ ಹೇಳಿ. ಹಾ ಇನ್ನೊಂದು ಏನಂದ್ರೆ ನಾವು ನೋಡಿ ಚಿಗುರು ಮೊದಲೇ ನಮಗೆ ಬಂದ್ರೆ ಉತ್ತಮ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಪನ್ನೂರ್ ಒಂದು ತಳಿ ಆದ್ರೆ ನಾವು ನೀರಿನ ಕೊಡುವ ವ್ಯವಸ್ಥೆನ ಮಾಡ್ಬೇಕು. ನೀರು ಕೊಡುವ ವ್ಯವಸ್ಥೆ ಮಾರ್ಚ್ ತಿಂಗಳಲ್ಲಿ, ಈಗ ನೋಡಿ ನಾನು ಆಗ್ಲೇ ಹೇಳಿದೆ, ಈ ರೇವತಿ ಮಳೆ ಅಕಾಲ ಮಳೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ರೇವತಿ ಮಳೆ ಸಿಗ್ತಾ ಇಲ್ಲ. ಸೊ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಚೆನ್ನಾಗಿ ನೀರು ಕೊಟ್ರೆ ನಿಮ್ಗೆ ಮೇ ತಿಂಗಳಲ್ಲಿ ಚಿಗುರು ಹೊಡೆಯುತ್ತೆ, ಹೊಸ ಹೊಸ ಗೆರೆ ಬರುತ್ತೆ, ಆಮೇಲೆ ಇಳುವರಿ ಜಾಸ್ತಿ ಆಗುತ್ತೆ, ಪಾಲಿನೇಷನ್ ಪರಾಗಸ್ಪರ್ಶ ಚೆನ್ನಾಗಿ ಆಗಿ ದಾಟಗಳಾಗಲ್ಲ, ಚೆನ್ನಾಗಿ ಸೆಟ್ಟಿಂಗ್ ಆಗುತ್ತೆ. ಸೊ ನೀರು ಕೊಡುವ ವ್ಯವಸ್ಥೆಯನ್ನು ಪನ್ನೂರು ಒಂದು ತಲೆ ಇದ್ರೆ ದಯಮಾಡಿ ಮಾಡಿಕೊಂಡ್ರೆ ಉತ್ತಮ. ಪನ್ನೂರ್ ಒಂದು ಹೌದು ಒಳ್ಳೇದು. ಪುಟ್ಸ್ವಾಮಿಗಳೇ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ವೆರೈಟಿಗಳು ಅಂತ ಹೇಳಿದ್ರೆ ಯಾವ್ಯಾವ ವೆರೈಟಿ ಮಾಡಿದ್ರಿ ಸರ್? ಅಲ್ಲ ನಾವು ಮಾಡಿದ್ದಲ್ಲ, ಈಗ ಕೆವಿಕೆಯಲ್ಲಿ ರಿಲೀಸ್ ಮಾಡಿದ ಒಂದು 8 ವೆರೈಟಿ ಇದೆ, ಪನ್ನೂರ್ ಒಂದು, 2, 3, 4, ಹಾಗೆ ಪನ್ನೂರ್ 9 ತನಕ ಅಲ್ಲಿ ಒಂದು ವೆರೈಟಿ ಲಭ್ಯ ಇದೆ. ಆಮೇಲೆ ISR ಕ್ಯಾಲಿಕೆಟ್ ಅಲ್ಲಿ ಒಂದು 4-5 ವೆರೈಟಿ ಇದೆ, ISR ಶಕ್ತಿ, ISR ತೇವಂ, ಆಮೇಲೆ ಗಿರಿಮುಂಡ, ಮಲಬಾರಕ್ಕಲ್, ಈ ತರ ತಳಿಗಳನ್ನು ಬಳಸ್ಕೊಂಡು ನಾವು ಬೆಳಿಬಹುದು. ಅಂದ್ರೆ ಒಂದೊಂದು ತಳಿಗೆ ಒಂದೊಂದು ವಿಶೇಷ ಗುಣ ಇದೆ. ಈಗ ನಾವು ಈಗ ಕೊಳೆ ರೋಗದ ಬಗ್ಗೆ ಮಾತಾಡ್ತಾ ಇದ್ವಿ, ಶೀಘ್ರ ಸೊರಗ ರೋಗ, ಇದನ್ನು ತಡೆಗಟ್ಟುವ ಶಕ್ತಿ ಇದೆ ISR ತೇವ ಮತ್ತು ISR ಶಕ್ತಿ ಇದೆ. ಸೊ ಅದನ್ನು ಉಪಯೋಗಿಸಿಕೊಂಡು ನಾವು ಬೆಳಿಬಹುದು. ತೇವಂ ಅದೇ ಅಲ್ಲಿ ISR ತೇವಂ ಅಲ್ಲಿ ನಿಮ್ಗೆ ಲಭ್ಯ ಇದೆ. ಇನ್ನು ನಮ್ಮ ನರ್ಸರಿಲಿ ಸಹ ಸಮೇತ ನ್ಯೂಕ್ಲಿಯಸ್ ಮೆಟೀರಿಯಲ್ ನಿಮಗೆ ಸಿಗ್ತಾ ಇದೆ. ಅದನ್ನು ತಗೊಂಡೋಗಿ ಡೆವಲಪ್ ಮಾಡಿ ಈ ಸರ್ಪೆಂಟೈನ್ ಮೆಥಡ್ ಮೂಲಕ ಅದನ್ನು ಮಲ್ಟಿಪ್ಲೈ ಮಾಡಿ ಆಮೇಲೆ ಜಾಸ್ತಿ ಮಾಡ್ಕೋಬಹುದು. ಪುಟ್ಸ್ವಾಮಿಗಳೇ ನಮಸ್ಕಾರ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ಚಂದ್ರ ಅಂತ ಸರ್, ಮಂಡ್ಯ ತಾಲೂಕು ದುರ್ದ ಹೋಬಳಿ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಹೇಳಿ ಚಂದ್ರ ಅವ್ರೆ. ಸರ್, ಮೆಣಸು ನಮ್ ಕಡೆನು ಹಾಕ್ಬೋದ ಸರ್ ಮಂಡ್ಯ? ಇದು ಸಹ ಒಂದು ಉತ್ತಮ ಪ್ರಶ್ನೆ ಅನ್ಬಹುದು. ಈ ಮೆಣಸು ಸಾಧಾರಣ ಎಲ್ಲಾ ಪ್ರದೇಶದಲ್ಲಿ ಬರುತ್ತೆ, 10 ಡಿಗ್ರಿ ಸೆಂಟಿಗ್ರೇಡ್ ಇಂದ 40 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಉಷ್ಣಾಂಶಗಳಲ್ಲಿ ಬರುತ್ತೆ. ಈಗ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಉತ್ತಮ. ಒಂದು ವರ್ಷ ಚೆನ್ನಾಗಿ ನೀವು ಸ್ವಲ್ಪ ನೀರು ಕೊಟ್ರೆ ಆಮೇಲೆ ಸ್ವಲ್ಪ ಹಾರ್ಡಿ ಪ್ಲಾಂಟ್ ಅನ್ಬಹುದು, ಈ ಏಲಕ್ಕಿ ತರ ಅಲ್ಲ. ಸೊ ನೀವು ಆರಾಮದಲ್ಲಿ ಬೆಳ್ಕೋಬಹುದು. ಆದ್ರೆ ನೀವು ಸೆಲೆಕ್ಟ್ ಮಾಡಬೇಕು. ನೀವು ನೋಡಿ ನೆರಳಿರುವ ಪ್ರದೇಶದಲ್ಲಿ ಬೆಳೆಯುವ ತಳಿಯೇ ಬೇರೆ, ಪನ್ನೂರ್ 2 ಇರ್ಬೋದು 5 ಇರ್ಬೋದು 7 ಇರ್ಬೋದು ಈ ತರ ತಳಿ. ಬಿಸಿಲಿರುವ ಪ್ರದೇಶದಲ್ಲಿ ಪನ್ನೂರ್ 1 ಹಾಕಿ ಬೆಳೆ ಮಾಡ್ಕೊಂಡು. ಕೇಶವಮೂರ್ತಿ ಸರ್, ಒಂದ್ ಪ್ರಶ್ನೆ ಸರ್. ಹೇಳಿ. ಒಂದ್ ಇದು ಮೈಸೂಗರ್ ಕಾರ್ಖಾನೆದ ನೀವು ಪ್ರಸಾರ ಮಾಡಿದ್ರಲ್ಲ ಸರ್, ಕೋಲ್ಮಣ್ ಇದ್ರದ ಅದ ಮರು ಪ್ರಸಾರ ಮಾಡಿ ಸರ್. ಅದು ನೀವು ಮೈಸೂರು ಆಕಾಶವಾಣಿ ಕೇಳಬೇಕು, ಹಾಸನ ಆಕಾಶವಾಣಿ ಪ್ರಶ್ನೆ ಮಾಡಬಾರ್ದು. ಯಾಲೆ 8 ವರ್ಷ ಆಗದೆ ಮುಚ್ಚೋಗಿ ಫ್ಯಾಕ್ಟ್ರಿಗಳವು. ಅಲ್ಲ ಅಲ್ಲ, ಅದನ್ನ ಬೇರೆ ಇನ್ನೊಂದು ಸಂದರ್ಭದಲ್ಲಿ ಅಲ್ಲಿ ಮಾತಾಡಿ ದಯಮಾಡಿ ಚಂದ್ರ ಅವರೇ. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಡಾಕ್ಟ್ರೆ, ಈಗ ಬಹಳಷ್ಟು ಕರೆಗಳು, ಬಹಳಷ್ಟು ತಳಿಗಳ ಬಗ್ಗೆ ಮಾತಾಡಿದ್ರಲ್ವ ಡಾಕ್ಟ್ರೆ? ಈಗ ಕಾಳುಮೆಣಸನ್ನ ನಾನು ಬೇಸಾಯ ಮಾಡಬೇಕು ಅಂತಾದ್ರೆ ಎಲ್ಲಿಂದ ನಾನು ಸಸಿಗಳನ್ನ ತರಬೇಕು, ಎಲ್ಲೆಲ್ಲಿ ಸಸಿಗಳು ಲಭ್ಯ ಇದ್ದಾವೆ? ಇದು ಮುಖ್ಯವಾಗಿ ಇದು ಲಭ್ಯ ಇರೋ ಪ್ರದೇಶ ಅಲ್ಲೆಲ್ಲಿ ನೋಡಿ ರಿಲೀಸ್ ಮಾಡಿದ ಪ್ಲೇಸ್ ಇದೆ. ಒಂದು ISR ಆಮೇಲೆ KVK ಅಲ್ಲಿ ಪನ್ನೂರ್ ಸ್ಟೇಷನ್ ಅಲ್ಲಿಂದ ಸಿಗುತ್ತೆ. ಆಮೇಲೆ ಈಗ ಹಲವು ರಿಸರ್ಚ್ ಸ್ಟೇಷನ್ ಈಗ ನಮ್ಮ ನರ್ಸರಿ ಸಹ ಅದೇ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬಹುದು. ನ್ಯೂಕ್ಲಿಯಸ್ ಮೆಟೀರಿಯಲ್ ಆಗಿ ನಿಮಗೆ ಸಿಗುತ್ತೆ. ನಮ್ದು ಮೂಡಿಗೆರೆ ಹತ್ರ ಬಸವ ಮನೆ ಇದೆ, ಎಕ್ಲೂರ್ ನರ್ಸರಿ ಇದೆ ಇಲ್ಲಿ ಸಕಲೇಶ್ವರ ತಾಲೂಕಲ್ಲಿ, ಆಮೇಲೆ ಮಡಿಕೇರಿಯಲ್ಲಿ ಇದೆ. ಈ ತರ ನಮ್ಮ ನರ್ಸರಿ ಏನು ಜಾಸ್ತಿ ಪ್ರಮಾಣದಲ್ಲಿ ಅಲ್ಲಾದ್ರೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬಹುದು. ಈಗ ಅವರು ಬಹುಶಃ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಿಗ್ಬಹುದು, ಯಾಕಂದ್ರೆ ಈಗ ಆಲ್ರೆಡಿ ಖಾಲಿ ಆಯ್ತು. ನಮ್ಮಲ್ಲಿರುವ ಮೇ ಜೂನ್ ತಿಂಗಳಲ್ಲಿ ಸಾಕಷ್ಟು ತಳಿಗಳು ಈಗ ಅಲ್ಲಿ ಖಾಲಿ ಆಯ್ತು. ಇನ್ನು ಆಗಸ್ಟ್ ತಿಂಗಳಲ್ಲಿ ಈಗ ಬೆಳವಣಿಗೆ ಆಗ್ತಾ ಇದೆ. ನೀವು ನಮ್ಮ ಸ್ಟೇಷನ್ ಸಮೇತ ನಿಮ್ಗೊಂದು 200-300 ಗಿಡ ಈ ಸೇವಂ ಗಿಡ ಸಿಗುತ್ತೆ. ಒಂದು ದೂರವಾಣಿ ಕರೆ ಇದೆ, ಶ್ರೀಕೃಷ್ಣ ಭಟ್ರೆ ಮಾತಾಡಲು. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ? ನಮಸ್ತೆ ಸರ್, ನಾನು ಕೊಡ್ಲಿಪಟ್ಟೆ ಟೌನ್ ಇಂದ ಭಗವಾನ್ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಹೇಳಿ ಭಗವಾನ್. ಸರ್, ಈಗ ನಾವು ಆಗ್ಲೇ ಮೆಣಸಿಗೆ ಸ್ಪ್ರೇ ಪ್ರಾರಂಭ ಮಾಡಿದ್ವಿ, ನೋಡೋಣ. ಆದ್ರೆ ಮಳೆ ಬಂತು, ಈಗ ನಿಲ್ಸಿದ್ದೀವಿ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾವು ಈಗ 3-4 ವರ್ಷದಿಂದ ಸ್ಪ್ರೇ ಮತ್ತೆ ಅದ್ರ ಬುಡಕ್ಕೆ ಸಿಒಸಿ ಕೂಡ ಹಾಕ್ತಾ ಇದ್ವಿ. ಅದು ನಾವು ಏಕಕಾಲದಲ್ಲಿ ಸ್ಪ್ರೇ ಮತ್ತೆ ಬುಡಕ್ಕೆ ಮತ್ತೆ ಗೊಬ್ಬರ ಎಲ್ಲ ಅದನ್ನ ನಾವು ಹಾಕ್ಬೋದಾ, ಅಥವಾ ಅದಕ್ಕೇನಾದ್ರು ಸಮಯಾವಕಾಶ ಬೇಕಾದಕ್ಕೆ ಹೇಗೆ ಅಂತ? ಇಲ್ಲ, ಸ್ಪ್ರೇ ಅಂದ್ರೆ ನೋಡಿ, ನೀವು ಆದಷ್ಟು ಮಟ್ಟಿಗೆ ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ ಅಂದ್ರೆ ಕೀಟನಾಶಕ ಮತ್ತು ರೋಗನಾಶಕವನ್ನು ಮಿಕ್ಸ್ ಮಾಡಿ ಹೊಡಿಬೇಡಿ ಒಂದು. ಆಮೇಲೆ ಸರಿಯಾದ ಸಮಯಕ್ಕೆ ಸ್ಪ್ರೇನ್ ಮಾಡ್ಬೇಕು. ಗೊಬ್ಬರದ್ದು ಗೊಬ್ಬರನು ಇಂಪಾರ್ಟೆಂಟ್ ಹೌದು. ಈಗ ನೋಡಿ, ನಾನು ಹೇಳಿದೆ ಮೇ ಜೂನ್ ತಿಂಗಳಲ್ಲಿ ನೀವು ಸ್ಪ್ರೇ ಒಂದು ಮಾಡಿ, ಗೌಡ ಸ್ಪ್ರೇ. ಆಮೇಲೆ ಅದೇ ಟೈಮಲ್ಲಿ ಈ ಟೈಮಲ್ಲಿ ಒಂದು ಸಿಒಸಿ ಡ್ರೆಂಚ್ ಮಾಡ್ಬೇಕಾಗಿ ನಂಬರ್ ಒನ್. ಯಾಕಂದ್ರೆ ವಿಪರೀತ ಮಳೆ ಜುಲೈ ತಿಂಗಳಲ್ಲಿ ಬಂದ್ರೆ ಬೇರು ಕೊಳೆರೋಗ ಬರುತ್ತೆ, ಅದರ ಜೊತೆಗೆ ಈ ಫಂಗಸ್ ಫೈಟೋಪ್ತರ ಫಂಗಸ್ ಅಟ್ಯಾಕ್ ಆಗಿ ಆಮೇಲೆ ರೋಗ ಉಲ್ಬಣ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಈ ವಿಪರೀತ ಮಳೆಯ ಸಂದರ್ಭದಲ್ಲಿ ಅದಾದ್ಮೇಲೆ ನೀವು ಪೊಟ್ಯಾಸಿಯಂ ಫಾಸ್ಫೇಟ್ ಅಥವಾ ಅಕೋಮಿನ್, ಈಗ ಮಾರ್ಕೆಟ್ಗೆ ತೊಂದರೆ ಇದೆ, ಅಥವಾ ಫಾಸ್ಫರಸ್ ಕಂಟೆಂಟ್ ಇದೆ, ಅದನ್ನ ಹಾಕ್ಬೇಕು. ಅಂದ್ರೆ ಸೋ ದಟ್ ಏನಾಗುತ್ತೆ ಅಂದ್ರೆ, ನಿಮ್ಗೆ ಬೇರುಗಳು ರೀಜನೇಟ್ ಆಗ್ತವೆ, ಹೊಸ ಹೊಸ ಬೇರುಗಳು ಬರಬೇಕು. ಅದು ಬಂದಿಲ್ಲಾಂದ್ರೆ ಏನಾಗುತ್ತೆ, ಈ ಎಲೆ ಹಳದಿ ಆಗುತ್ತೆ, ಉದುರುತ್ತೆ ಒಂದು. ಅದಾದ್ಮೇಲೆ ನಿಮ್ಮ ನಮ್ಮ ಫೈಟೋಪ್ತರ ಫಂಗಸ್ ಶಿಲೀಂದ್ರ ಅಟ್ಯಾಕ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಈ ತರ ಈ ಪೊಟ್ಯಾಸಿಯಂ ಫಾಸ್ಫೇಟ್ ಟ್ಯೂಮಿಕ್ ಆಸಿಡ್ ಅದನ್ನು ಕೊಡ್ಬೇಕಾಗುತ್ತೆ. ಆಮೇಲೆ ಜಾಸ್ತಿ ಮಳೆ ಬಂದ್ರೆ ನೀವು ಒಂದೊಂದು ರೌಂಡ್ ಪೊಟ್ಯಾಸಿಯಂ ಗೊಬ್ಬರ ಕೊಡ್ಬೇಕು, ಅದನ್ನು ಕೊಡಿ ಸಪರೇಟ್. ಅದನ್ನೇ ಪೊಟ್ಯಾಸಿಯಂ ಹಾಕ್ಬೋದು ಸಪರೇಟ್ ಆಗಿ. ಹೌದು, ಈ ಮಳೆ ಜಾಸ್ತಿ ಇದ್ರೆ ಒಂದೆರಡು ಸಲ ಕೊಡಿ, ಅಪ್ಪೇನಿಲ್ಲ. ಈ ದೊಡ್ಡ ಬೆಳೆ ಜೊತೆ ಚಿಕ್ಕ ಬೆಳೆ ಇರುತ್ತಲ್ಲ, ಅದಕ್ಕೆ ಸಪರೇಟ್ ಬೇರೆ ಗೊಬ್ಬರ ಹಾಕೋದ, ಇದಕ್ಕೆ ಡಿಎಪಿ ಪೊಟ್ಯಾಸಿಯಂ ಹಾಕೊಂಡು ಹೋದ್ರೆ ಆಗುತ್ತೆ? ಅದಕ್ಕೂ ಇದನ್ನೇ ಹಾಕಿ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ, ಇದೇ ಇದನ್ನ ಹಾಕಿ. ಆಮೇಲೆ ಬೇರೆ ಬೇರೆ ಗೊಬ್ಬರ, ಈಗ ಮಿಕ್ಸಿಡ್ ಗೊಬ್ಬರ ಸಿಗ್ತಾ ಇದೆ, 10-26 ಒಂದ್ ಟೈಮ್ ಅದನ್ನ ಕೊಡಿ. ಇನ್ನೊಂದ್ ಟೈಮ್ ಒಂದು ಮೂಟೆ ಡಿಎಪಿ, ಒಂದ್ ಮೂಟೆ ಎಂಒಪಿ ಮಿಕ್ಸ್ ಮಾಡಿ ಕೊಡಿ. ಆಮೇಲೆ ಸ್ಟೇಟ್ ಫರ್ಟಿಲೈಸರ್ ಎನ್ಪಿಕೆ, ಅದನ್ನೇ ಯೂರಿಯಾ ಪೊಟ್ಯಾಸ್ ಫಾಸ್ಫರಸ್ ಮಿಕ್ಸ್ ಮಾಡಿ ಕೊಡಿ. ಈ ತರ ಮಾಡಿ ಒಂದು ಬ್ಯಾಲೆನ್ಸ್ ಆಗಿ ಹೋಗ್ಲಿ. ಆಮೇಲೆ ಇದ್ರ ಜೊತೆಗೆ ನಿಮಗೆ, ಹಲೋ, ಇದ್ರ ಜೊತೆಗೆ ನಿಮಗೆ ಮೈಕ್ರೋ ನ್ಯೂಟ್ರಿಯಂಟ್ ಸಹ ಬೇಕಾಗುತ್ತೆ. ಈಗ ಈ ನಮ್ಮ ಇಲ್ಲಿ ಅದರ ಕೊರತೆ ಇದೆ. ಈಗ ಈಗಾಗಲೇ ನಮಗೆ ಕಲ್ಸರಿ ಫಸಲು ಜಾಸ್ತಿ ಇತ್ತು, ಈ ಸರಿ ಬೀಳು ಅಷ್ಟು ಹಸಿರಿಲ್ಲ. ಅದು ಏನಂದ್ರೆ, ನೀವು ಒಂದ್ ಕೆಲಸ ನಾನಾಗ ಹೇಳಿದೆ, ಹೊಸ ಹೊಸ ಬೇರು ಬರ್ಲಿ, ಹೊಸ ಹೊಸ ಬೇರು ರೀಜಿಯೋನೇಟ್ ಆಗಿದೆ. ಅದಕ್ಕೋಸ್ಕರ ಪೊಟ್ಯಾಸಿಯಂ ಫಾಸ್ಫೇಟ್ ಕೊಡಿ. ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಒಂದು ಬ್ಯಾರ್ಲಿಗೆ 1 ಲೀಟರ್ ಹಾಕಿ ಅದನ್ನು ಬಡ್ಡಿ. ಒಂದು ಬ್ಯಾರ್ಲಿಗೆ ಎಷ್ಟು ಸರ್? ಒಂದು ಬ್ಯಾರ್ಲಿಗೆ ಒಂದು ಲೀಟರ್ ಪೊಟ್ಯಾಸಿಯಂ ಫಾಸ್ಫೇಟ್ ಏನಾಗುತ್ತೆ ಅಂದ್ರೆ ನೋಡಿ, ಈಗ ಹೊಸ ಹೊಸ ಬೇರು ಬಂದ್ರೆ ಏನಾಗುತ್ತೆ, ಅದು ಈಗ ಈ ಗೊಬ್ಬರವನ್ನು ಅಬ್ಸಾರ್ಬ್ ಮಾಡುತ್ತೆ. ಆಮೇಲೆ ಹಸಿರು ಹಸಿರಾಗಿ ಬರುತ್ತೆ. ಅದರ ಹ್ಯೂಮಿಕ್ ಆಸಿಡ್ ಅಂತ ಬರುತ್ತೆ, ಇಕೋ ಹ್ಯೂಮಿಕ್ ಇರ್ಬೋದು. ಅದನ್ನು ಈ ಅಂತರ ಎಷ್ಟಿರ್ಬೇಕು ಅದಕ್ಕೆ, ಒಂದು ಅಪ್ಲೈ ಮಾಡಿದ್ರೆ ಇನ್ನೊಂದ್ ಸರಿ ಅಂತರ ಹಾಗೆ ಯಾವ್ದಕ್ಕಂತರ? ಈಗ ಒಂದ್ಸರಿ ನಾವು ಈಗ ಹ್ಯೂಮಿಕ್ ಆಸಿಡ್ ಅಥವಾ ಪೊಟ್ಯಾಸಿಯಂ ಫಾಸ್ಫೇಟ್ ಇವೆಲ್ಲ ಹಾಕಿದ ಮೇಲೆ ಒಂದಕ್ಕೆ ಒಂದು ಅಪ್ಲೈಗೆ ಇನ್ನೊಂದು ಅಪ್ಲೈಗೆ ಅಂತರ ಎಷ್ಟು? ಇಲ್ಲ, ಇದೊಂದು ಎರಡು ಸಲ ಕೊಟ್ಟು ಸಾಕು. ಆಮೇಲೆ ಬೇರೆ ಕೀಟನಾಶಕ ಅಂತರ ಏನ್ ಜಾಸ್ತಿ ಏನು ಬೇಡ. ಈಗ ನೀವು ನೆಕ್ಸ್ಟ್ ಒಂದು ವಾರದಲ್ಲೇ ಕೊಡ್ಬಹುದು, ಅಂತರ ಏನ ಅಗತ್ಯ ಇಲ್ಲ. ನೀವು ಈಗ ಹ್ಯೂಮಿಕ್ ಆಸಿಡ್ ಕೊಡಿ. ಭಗವಾನ್ ಅವರೇ, ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ಕಾರ್ಯಕ್ರಮದ ಕೊನೆಯಲ್ಲಿ ಅವ್ರ ನಂಬರ್ ಕೊಡಿಸ್ತೀವಿ, ದಯಮಾಡಿ ನೇರವಾಗಿ ಅವ್ರ ಜೊತೆ ಮಾತಾಡಿ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಹೇಳಿ, ಯಾರು ಎಲ್ಲಿಂದ? ಸರ್, ಉದಯವಾರದಿಂದ, ತಕ್ಕನೇಶ್ವರ ತಾಲೂಕು. ಹೆಸರು ಸರ್? ಸೋಮಣ್ಣ ಅಂತ ಹೇಳಿ. ಹೇಳಿ ಸೋಮಣ್ಣವ್ರೆ. ಸರ್ ನಮಸ್ತೆ ಸರ್, ಕೃಷ್ಣ ಭಟ್ರು. ನಮಸ್ತೆ, ಹೇಳಿ ಸೋಮಣ್ಣ ಅವರೇ. ಸರ್, ನಾವು ನರ್ಸರಿ ಮಾಡ್ತೀವಲ್ಲ ಫಸ್ಟ್. ಹೌದು. ಮೆಣಸು ಬಳ್ಳಿ, ಅದು ಯಾವ ಮಂತ್ ಅಲ್ಲಿ ಬೀಳ್ ತೆಗಿಬೇಕು, ನಾವು ನಾಟಿ ಮಾಡೋದು ಯಾವ ಮಂತ್ ಅಲ್ಲಿ, ಮತ್ತೆ ಅದು ಎಷ್ಟು ದಿವಸಕ್ಕೆ ಬೇರ್ ಕೊಡುತ್ತೆ? ಹೇಳಿ. ಹೌದು, ಇದೊಂದು ಆಕ್ಚುಲಿ ಉತ್ತಮವಾದ ಒಂದು ಪ್ರಶ್ನೆ ಅನ್ಬಹುದು. ಈಗ ಆಕ್ಚುಲಿ ನೋಡಿ, ನಮ್ಮ ಕರಿಮೆಣಸಿನಲ್ಲಿ ನಾವು 3 ವಿಧವಾದ ಯಾವುದು ಬಳ್ಳಿಗಳನ್ನು ನೋಡಬಹುದು. ಒಂದು ನೇರವಾಗಿ ಮರಕ್ಕೆ ಹಬ್ಬುವ ಮುಖ್ಯ ಕಾಂಡ, ಅದನ್ನು ಆರ್ಥೋಟ್ರಾಪ್ಸ್ ಅಂತೀವಿ. ಇನ್ನೊಂದು ಮುಖ್ಯ ಕಾಂಡದಿಂದ ಹೊರಡುವ ಕವಲುಗಳು, ಅದಕ್ಕೆ ಲ್ಯಾಟ್ರಲ್ಸ್ ಅಂತೀವಿ. ಮತ್ತೊಂದು ನೆಲದಲ್ಲಿ ಹರಡುವ ಬಳ್ಳಿಗಳು, ಅದಕ್ಕೆ ರನ್ನರ್ಸ್ ಅಂತೀವಿ. ಇದನ್ನು ಸಾಮಾನ್ಯವಾಗಿ ನಾವು ಇಲ್ಲಿ ನೆಲದಲ್ಲಿ ಹರಿಯುವ ರನ್ನರ್ಸ್ ಬಳ್ಳಿಗಳನ್ನು ಉಪಯೋಗಿಸಿ ಸಸ್ಯ ಅಭಿವೃದ್ಧಿಗೆ ಉಪಯೋಗಿಸ್ಬೇಕು ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಇಂಡೋನೇಷ್ಯಾ ಅಥವಾ ಮಲೇಷ್ಯಾ ದೇಶಗಳಲ್ಲಿ ನೇರವಾಗಿ ಮರಕ್ಕೆ ಹಬ್ಬಿರುವ ಮುಖ್ಯ ತಂಡದಿಂದಲೂ ಸಹ ಸಸ್ಯ ಅಭಿವೃದ್ಧಿಯನ್ನು ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಬಹಳ ಬೇಗ ಅಂದ್ರೆ ಗಿಡ ನೆಟ್ಟು 2-3 ವರ್ಷದಲ್ಲಿ ಇಳುವರಿ ಕೊಡುತ್ತೆ. ಆಮೇಲೆ ಇನ್ನೊಂದು ಕವಲು ಯಾವ್ದಂದ್ರೆ ಮುಖ್ಯ ಕಾಂಡದಿಂದ ಹೊರಡುವ ಫಸಲನ್ನು ಕೊಡುವ ಕವಲುಗಳು, ಅದನ್ನು ಉಪಯೋಗಿಸಿ ಬೇರು ಬರೆಸಿ ಗಿಡಗಳನ್ನು ಮಾಡಿದ್ರೆ ಪೊದೆ ಕರಿಮೆಣಸಿನ ಗಿಡ ಅಂದ್ರೆ ಬುಷ್ ಪೇಪರ್ ಅನ್ನು ಪಡಿಬಹುದು. ಸೊ ಇಲ್ಲಿ ಮೂರು ತರದ ಯಾವ್ದು ನಾವು ಬ್ರಾಂಚಸ್ ಅನ್ನು ಕಾಣಬಹುದು. ನೀವು ಇನ್ನೊಂದು ನಿಮ್ಮ ಪ್ರಶ್ನೆ ಏನಂದ್ರೆ ಯಾವ ಟೈಮಲ್ಲಿ ಟೈಮ್ ಅಂದ್ರೆ ನೀವು ಫೆಬ್ರವರಿ ಮಾರ್ಚ್ ಅಲ್ಲಿ ನೀವು ಹೊರಡಲೇಬೇಕು. ಇದಕ್ಕೆ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈಗ ನೆಲದಲ್ಲಿ ಹರಡಿರುವ ಬಳ್ಳಿಗಳನ್ನು ಆಯ್ದು ಕತ್ತರಿಸಿ ತೆಗಿಬೇಕು. ಅದರಲ್ಲಿ ಬಳ್ಳಿಯ ತುದಿ ಮೂರನೇ ಒಂದು ಭಾಗ ಹಾಗೂ ಬುಡದ ಮೂರನೇ ಒಂದು ಭಾಗ ಕತ್ತರಿಸಿ ತೆಗೆದು ಮಧ್ಯದ ಒಂದು ಭಾಗವನ್ನು ಮಾತ್ರ ಉಪಯೋಗಿಸಿದ್ರೆ ಉತ್ತಮ. ಯಾಕಂದ್ರೆ ಅದು ಚೆನ್ನಾಗಿ ನಿಮಗೆ ಬೇರನ್ನು ಕೊಡುತ್ತೆ, ಆಮೇಲೆ ಬೇಗ ಬೆಳವಣಿಗೆ ಆಗುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಒಳ್ಳೇದು ಸೋಮಣ್ಣರೇ, ಮುಂದಿನ ದೂರವಾಣಿ ಕರೆಗೆ ಹೋಗ್ತೀವಿ, ಇನ್ನೊಬ್ರು ಕಾಯ್ತಾ ಇದಾರೆ. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದಲ್ಲಿ ಮಾಧವ್ ಶೆಟ್ರು ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ಗುರುಗಳೇ. ಹೇಳಿ ಮಾಧವ್ ಶೆಟ್ರೆ. ನಮ್ ಗುರುಗಳಿಗೆ ಮತ್ತೊಂದೇ ನಮಸ್ಕಾರ ಸರ್. ಹೇಳಿ ಹೇಳಿ, ವಿಚಾರ ಏನ್ ವಿಚಾರ ಕೇಳಿ ಸರ್. ಈಗ ನಮ್ಮ ಸಾಂಬಾರ್ ಪದಾರ್ಥದಲ್ಲಿ ಮೆಣಸನ್ನ ನಮ್ಮ ಎರಭೂಮಿಲಿ ಅಳವಡಿಸಬಹುದು ಅಂತ ನಿಮ್ಗೆ ಕೇಳ್ತಾ ಇದ್ದೀನಿ ಗುರುಗಳೇ. ನಾವದೇ ಆಗ್ಲಿ ಹೇಳಿದೆ, ಸಾಧಾರಣ ಎಲ್ಲಾ ವಾತಾವರಣದಲ್ಲಿ ಬರ್ತೇವೆ. ಅಸ್ಸಾಮಿಂದ ಹಿಡಿದು ನಮ್ಮ ಕೇರಳದಲ್ಲಿ ಇದು ಬರ್ತಾ ಇದೆ. 10 ಡಿಗ್ರಿ ನಾವು 40 ಡಿಗ್ರಿ ತನಕ ಟೆಂಪರೇಚರ್ ಇದ್ದು ಸಮಸ್ಯೆ ಇಲ್ಲ. ಆದ್ರೆ ನಾವು ಜಾಸ್ತಿ ನೆಲೆ ಇರುವಲ್ಲಿ ಬೆಳೆಯುವ ತಳಿಯೇ ಬೇರೆ, ಜಾಸ್ತಿ ಜೌಗು ಪ್ರದೇಶ ನೀರ್ ನಿಲ್ಲುವ ಜಾಗದಲ್ಲಿ ಬೆಳೆಯುವ ತಳಿಯೇ ಬೇರೆ ಆಗಿರುತ್ತೆ. ಸೊ ನೀವು ಒಂದು ಇಲ್ಲಿ ಬೇಕಾದಷ್ಟು ತಳಿ ಇದೆ, ಒಂದು 2-3 ತಳಿಯನ್ನು ಆಯ್ಕೆ ಮಾಡಿ ನಿಮ್ಮಲ್ಲಿ ಬೆಳೆದು ನೋಡಿದ್ರೆ ಉತ್ತಮ. ಎರಭೂಮಿ ಅಂದ್ರೆ ಯಾವ ಟೈಪ್ ಇದೆ? ಕಪ್ಪು ಭೂಮಿ. ಇಲ್ಲ, ನಿಮ್ಮ ಏರಿಯಾದಲ್ಲಿ ಈಗ ಬೆಳೀತಾ ಇದಾರ ಅಲ್ಲಿ ಸುತ್ತಮುತ್ತಲು? ಸ್ವಲ್ಪ ಬೇರೆ ಕಡೆ ಬೆಳೀತಾ ಇದಾರೆ ಸರ್, ತೋಟಗಳಲ್ಲಿ. ಹೌದು, ಅದಕ್ಕೆ ನೋಡಿ ನೀರು ನಿಲ್ಲದೆ ಇದ್ರೆ ಆಯ್ತು. ಏನಂದ್ರೆ ಈ ಬೇರಿಗೆ ಇನ್ನೊಂದು ಯಾವುದೇ ಕೆಲಸ ಮಾಡಿ ಈ ದಿನ ಬೇರಿಗೆ ಏಟಾಗದಂಗೆ ನೋಡ್ಕೊಳ್ಳಿ. ಬೇರಿಗೆ ಏಟಾದ್ರೆ ರೋಗ ಗ್ಯಾರಂಟಿ ಬರುತ್ತೆ. ಆಮೇಲೆ ನೀರು ನಿಲ್ಬಾರ್ದು ಅದೇ. ಆಮೇಲೆ ಆಧಾರ ಮರ ಬೇಕಾಗುತ್ತೆ ಬೆಳಿ. ಸಾಧಾರಣ ನೀವು ಟ್ರೈ ಮಾಡಿ ಅಂದ್ರೆ, ನಾವು ನೋಡಿಲ್ಲ ಜಾಗದಲ್ಲಿ, ಖಂಡಿತವಾಗಿ ಬರಬಹುದು. ಯಾಕಂದ್ರೆ ಎಲ್ಲಾ ಪ್ರದೇಶದಲ್ಲಿ ಈಗ ಬರ್ತಾ ಇದೆ, ಈಗ ಬೆಳೀತಾ ಇದಾರೆ. ಹೇಳಿ. ಒಳ್ಳೆ ಮಾಹಿತಿ ಕೊಟ್ಟಿದ್ದ ಸರ್, ನಿಮ್ಗೆ ತುಂಬಾ ಅಭಿನಂದನೆ. ಶುಭರಾತ್ರಿ ಗುರುಗಳೇ. ನಮಸ್ಕಾರ ಮಾಧವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್, ನಾನು ಅಬ್ದುಲ್ ಹಮೀದ್ ಅಕ್ರಮ್ ಕಸ್ಬಾ ಹೋಬಳಿ ಹೆಪ್ಸಾಲೆ ಸಕಲೇಶ್ಪುರ ತಾಲೂಕು. ಹೇಳಿ ಅಬ್ದುಲ್ ಹಮೀದ್ ಅವ್ರ. ಸಿರಿಗನ್ನಡಂ ಗೆಲ್ಗೆ ಸರ್. ಓ, ಸಿರಿಗನ್ನಡಂ ಗೆಲ್ಗೆ. ಮಳೆ ತುಂಬಾ ಶುರು ಆಗಿರೋದ್ರಿಂದ ಭೂಗೋಳ ಸ್ಪ್ರೇ ಮಾಡೋದಕ್ಕೆ ಸೂಕ್ತ ಅಲ್ಲ ಅಂತ ಕಾಣುತ್ತೆ. ಸಿಒಸಿ ಹಾಕ್ಬೋದಾ ಸರ್? ಹಲೋ, ಸಿಒಸಿ ಅನ್ನು ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡಬೇಡಿ. ಅದು ಡೆಂಟ್ ಮಾಡಕ್ಕೆ ಗುಡ್ಡೆಗೋ ಬೈಟ್ಗೆ ಹೊಯ್ಲಿಕ್ಕಿರುವಂತ ಒಂದು ಔಷಧಿ. ಅಲ್ಲ, ಸ್ಪ್ರೇ ಮಾಡಲ್ಲ, ಗುಡಿಕ್ ಹಾಕ್ಬೋದಾ ಅಂತ. ಯಾವುದು? ಸಿಒಸಿ. ಸಿಒಸಿ ಅನ್ನು ಬಡ್ಡೆಗೆ ಹೊಯ್ಬೇಕು, ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡಬೇಡಿ. ನಾವೀಗ ನಾನು ಕೇರಳದಲ್ಲಿ ಸಮೇತ ಒಂದು 2 ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರು ಸಿಒಸಿ ಹೊಡೆದು ಸಂಪೂರ್ಣ ಎಲೆಗಳು ಉದುರಿದೆ. ಅವರು ಬೇಸಿಗೆ ಟೈಮಲ್ಲಿ ಹೊಡೆದಿದ್ರು. ಅದನ್ನ ಕೆಲಸಕ್ಕೆ ಹೋಗ್ಬೇಡಿ. ಅದ್ರ ಡ್ರೆಂಚ್ ಮಾಡ್ಲಿಕ್ಕೆ ಇರುವಂತ ಒಂದು ಔಷಧಿ. ಆಮೇಲೆ ಡ್ರೆಂಚ್ ಈಗ ಮಾಡ್ಬೇಕಾಗತ್ತೆ, ನೀವು ಬಡ್ಡೆಗೆ ಸಿಒಸಿ ಅನ್ನು ಹೊಯ್ಬೇಕಾಗತ್ತೆ. ಈಗ ಮಣ್ಣಲ್ಲಿ ಸಮೇತ ಈ ಫೈಟೋಪ್ಸರ ರೋಗ ಬರುವ ಚಾನ್ಸ್ ಇದೆ. ಪ್ರಮಾಣ ಎಷ್ಟು ಸರ್? ಪ್ರಮಾಣ 1 ಕೆಜಿ ಸಾಕ ಒಂದ್ ಡ್ರೆಂಗೆ? ಯಾವುದು? ಇಲ್ಲ, ಸಾಕು ತರ ಅಲ್ಲ ಇದು. ಬೇರೆ 2 ಕೆಜಿ ಸುಣ್ಣ, 2 ಕೆಜಿ ಮೈಸೂರು. ಸಿಒಸಿ ಅಂದ್ರೆ 1/2 ಕೆಜಿ ಜಾಸ್ತಿ ಹಾಕಿ, ಒಂದು ಬ್ಯಾರಲಿಗೆ 1/2 ಕೆಜಿ ಸಿಒಸಿ ಹಾಕಿ ಬಡ್ಡೆ. ಆಮೇಲೆ ನಾನು ಸ್ವಲ್ಪ ಪೆಪ್ಪರ್ ಬುಟ್ಟಿ ತಂದಿದ್ದೀನಿ ಸರ್, ಇದ್ರಿಂದ ಬೆಟ್ಟದ ಮನೆಯಿಂದ. ಈಗ ನಡ್ಲ ಇನ್ನೊಂದು 2 ತಿಂಗಳು ಕಾದ್ಬಿಟ್ಟು ನೀಡಲ್ಲ, ಮಳೆ ಹೆಚ್ಚಾಗಿರೋದ್ರಿಂದ. ಮೊನ್ನೆ ಆಕ್ಚುಲಿ ನೀವು ಈಗಲೇ ನೆಟ್ಟು ಬೇರು ಬಂದಿದ್ರೆ ಚೆನ್ನಾಗಿತ್ತು, ಯಾಕಂದ್ರೆ ಬೆಳವಣಿಗೆ ಬಹಳ ಫಾಸ್ಟ್ ಆಗುತ್ತೆ ಈ ನಿಮಗೆ ಈ ಮಳೆಯಲ್ಲಿ. ನೀವು 10 ದಿನ ಮೊದಲೇ ನೆಟ್ಟಿದ್ರೆ ಚೆನ್ನಾಗಿತ್ತು. ಜಾಸ್ತಿ ಮಳೆ ಇದ್ರೆ ಬಿಟ್ಬಿಡಿ, ಈಗ ನೆಟ್ಟು ಹೋಗ್ಬೇಡಿ. ಸ್ವಲ್ಪ ಗುಡ್ಡ ನಡಬೇಡಿ ಸರ್, ಈಗ ನಡಬೇಡಿ, ಏನು ಸಮಸ್ಯೆ ಇಲ್ಲ, ನೀರು ನಡೆಯೋ ಜಾಗ ಇರಲಿ ಆದ್ರೆ ಈಗ ನಡಬೇಡಿ. ಆಯ್ತು ಆಯ್ತು, ಥ್ಯಾಂಕ್ ಯು ಥ್ಯಾಂಕ್ ಯು. ಒಳ್ಳೇದು ಅಬ್ದುಲ್ ಹಮೀದ್ ಅವರೇ, ವಂದನೆಗಳು, ನಮಸ್ಕಾರ. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ ಸರ್? ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ? ಹೆಸರು? ಎಚ್ಆರ್ ನಂಜಪ್ಪಾಚಾರ್ ಅಂತ. ಹೇಳಿ ನಂಜಪ್ಪಾಚಾರ್. ನಾವು ಒಂದು 200 ಗುಣಿ ಅಡಿಕೆ ಹಾಕಿದೀವಿ ಸರ್. ಅದು ಈಗ 4ನೇ ವರ್ಷ. ಅದಕ್ಕೀಗ ನಾವು ಕಾಲ್ ಮೆಣಸು ಮಾಡ್ಬೇಕು ಅಂತ ತಯಾರಾಗಿದ್ದೀವಿ. ಈಗ ಆಗದಕ್ಕೆ ಸೂಕ್ತವಾದ ತಳಿ ಯಾವುದು? ತಿಪ್ಪು ತಾಲೂಕು. ಸ್ವಲ್ಪ ಎತ್ತರ ಆದ್ರೆ ಚೆನ್ನಾಗಿತ್ತು ಅಡಿಕೆ ಮರ, ಯಾಕಂದ್ರೆ ಈ 3 ವರ್ಷದಲ್ಲಿ ನಿಮಗೆ ಬಿಡ. ಹಲೋ, 4ನೇ ವರ್ಷ ಸರ್. ಹಲೋ, 4 ವರ್ಷ ಆಗಿದೆ ಬಟ್ರೆ ಹಾಕಿ. ಹೌದು, 4 ವರ್ಷ ಅಡಿಕೆ ಆಗಿ ಗಿಡಕ್ಕೆ ಆದ್ರೂ ಅದು ಎತ್ತರ ಜಾಸ್ತಿ ಆಗಿ ಬೆಳೆಯಲ್ಲ. ಅದು ನೀವೊಂದು ಬಿಡಿ, ಆದ್ರೂ ಸಮೇತ ಓಕೆ, ನೀವು ಟ್ರೈ ಮಾಡಿದಲ್ಲಿ ತಪ್ಪೇನಿಲ್ಲ. ನೀವು ಇಲ್ಲಿ ನಾನು ಆಗ್ಲೇ ಹೇಳಿದೆ, ಇದ್ರ ತಳಿಗಳ ಬಗ್ಗೆ ಹೇಳ್ತಾ ಇದ್ದೆ. ನೀವು ಪನ್ನೂರು 2 ತಳಿ ಹಾಕ್ಬಹುದು. ಎಷ್ಟು ಅಂತರದಲ್ಲಿ ಅಡಿಕೆ ಮರ ಇದೆ? 8 ಅಡಿ ಹಾಕಿದೀನಿ ಸರ್. ಹಂಗಾದ್ರೆ ನೀವು ನೆರಳು ಈಗ ಜಾಸ್ತಿ ಇದ್ರೆ ನೀವು ಅದಕ್ಕೆ ಪನ್ನೂರು 2, 5, 7 ಆತರ ತಳಿಗಳನ್ನ ಹಾಕಿ ಬೆಳ್ಕೋಬಹುದು. ಅಲ್ಲ ಸರ್, ಈಗ ನಾನು ಪೂರ್ತಿ ಈಗ ನಾನು ಅಡಿಕೆ ಹಾಕ್ಬೇಕಾಗಿಂದ ಹಿಡಿದು ಬಾಳೆ ಬೆಳೆಯವರೆಗೂ ಇದುವರೆಗೂ ರಾಸಾಯನಿಕ ಗೊಬ್ಬರ ಉಪಯೋಗಿಸಿಲ್ಲ. ಹೌದು, ಮಾಮೂಲಿ ಏನ್ ತನ್ನಿಂಗ್ ಗೊಬ್ಬರ ಸಿಗುತ್ತೆ, ಒಂದ್ ಹತ್ತಿರ ಬೆಳಿಬಹುದು ಆರಾಮವಾಗಿ. ಈ ಕರಿಮೆಣಸನ್ನು ಸಹ ಬೆಳಿಬಹುದು ಇಲ್ಲಿ. ಬೇಕಾದಷ್ಟು ಬಯೋವಿಜನ್ ಸಿಗ್ತಾ ಇದೆ ಈಗ. ಜೈವಿಕ ಗೊಬ್ಬರಗಳು, ಟೈಕೋಡ್ರಮ್ಮ, ಸೂಡಮ್ಮನ ವಸ್ತು ಇದೆ, ಪೊಟೋನಿಯ ಇದೆ, ಅಥವಾ ಈ ತರ ಎಲ್ಲ ಅದನ್ನು ಉಪಯೋಗಿಸಿಕೊಂಡು ಅದೋಸ್ತಾ ಇರೋ ನಿಮ್ಮಿದೆ ಬೆಳೆಸ್ಕೊಂಡು ಬೆಳಿಬಹುದು. ನಿಮ್ಮ ಸೆಗಡಿ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ಈ ರೋಗ ಗೀಗ ಯಾವುದು ಬರಲ್ಲ ನಿಮ್ಗೆ. ಅಲ್ಲ ಈಗ ಸಸಿ ನಾವು ಎಲ್ಲಿ ಸಿಗುತ್ತೆ ಈಗ ಆಗ್ತಾ ಆಗತ್ತ ಸರ್? ಈಗ ಸಸಿ ನೀವು ಎಲ್ಲೇ ಎಲ್ಲಿಂದ ಮಾತಾಡ್ತಾ ಇದ್ರಿ ಹೇಳಿ? ತಿಪ್ಟೂರು. ತಿಪ್ಟೂರು ನಿಮ್ಗೆ ಅಂದ್ರೆ ತಿಪ್ಟೂರು. ನಾನು ಆಮೇಲೆ ನನ್ನ ನಂಬರ್ ಕೊಡ್ತಾ ಇದ್ದೀನಿ, ನೀವು ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಆಗಿ. ಆಗ 2-3 ಅಡ್ರೆಸ್ ಹೇಳಿದೆ, ಅದು ದೂರ ನಿಮ್ಗೆ ದೂರ ಆಗುತ್ತೆ. ನಮ್ಮ ನರ್ಸರಿಯಲ್ಲಿ ಇದ್ರೆ ಅಲ್ಲಿಂದ ತಗೊಳ್ಬಹುದು. ಅಲ್ಲಿ ಬೆಟ್ಟದ ಮನೆ ಆದ್ರೆ ನಿಮ್ಗೆ ಸ್ವಲ್ಪ ದೂರ ಆಗುತ್ತೆ. ಇನ್ನೊಂದು ಮಾಹಿತಿ ಬೇಕು ಸರ್, ನಮ್ಮ ಪಕ್ಕದಲ್ಲಿ ಒಂದು 2 ಮೂರು ಬೆಳೆದಿದ್ದಾರೆ. ಎಲ್ಲಿ? ಇಲ್ಲೇ ತಿಪ್ಪೂರು ತಾಲೂಕಲ್ಲಿ. ತಿಪ್ಪೂರ ಹೇಳಿ. ಅವರು ಈ ಲೋಕಲ್ ಚಿಕ್ಕಮಂಗ್ಳೂರ್ ಸರ್, ಲೋಕಲ್ ಆದ ಸಸಿ ಸಿಗುತ್ತೆ ಸಂಬಂಧಕ್ಕಿಂತ ಒಂದ್ ಮಾತು ಕೇಳಿದ್ರು. ಚಿಕ್ಕನಾಗಿ ಚಿಕ್ಕಮಂಗ್ಳೂರ್ ಸುತ್ತಮುತ್ತ. ಸರಿ, ತಪ್ಪೇನಿಲ್ಲ. ಏನಂದ್ರೆ ನಾನು ಹೇಳ್ತೀನಿ, ಇಲ್ಲಿಗ 90% ಗಿಡ ಪನ್ನೂರು ಒಂದು ತಳಿ, ಅದು ಒಂದು ಅತ್ಯುತ್ತಮವಾದ ತಳಿ. ಅದು ಏನಂದ್ರೆ ಅದಕ್ಕೆ ಸ್ವಲ್ಪ ಮಾರ್ಚ್ ಏಪ್ರಿಲ್ ನೀರು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಹೂಗುಂಜಲಲ್ಲಿ ಗಂಡಿನ ಪ್ರಮಾಣ, ಗಂಡು ಹೂವಿನ ಉತ್ಪತ್ತಿ ಜಾಸ್ತಿ ಆಗ್ಬೇಕಿದ್ರೆ ನೀರು ಕೊಡ್ಬೇಕು, ಸ್ವಲ್ಪ ಓಪನ್ ಮಾಡ್ಬೇಕಾಗತ್ತೆ, ಅಥವಾ ಬಿಸಿ ಇರ್ಬೇಕು ಆ ಟೈಮಲ್ಲಿ. ಅಡಿಕೆ ಅಡಿಕೆ ತೇಗದ ಮರ ಇದೆ ಹಾಕಿ. ತೇಗದ ಮರ ಅಂದ್ರೆ ಈ ಪನ್ನೀರು ಒಂದು ಹಾಕಿ, ಯಾಕಂದ್ರೆ ಅದು ಎಲೆ ಉದುರುತ್ತಲ್ವಾ ನಿಮ್ಗೆ ಬೇಸಿಗೆಯಲ್ಲಿ. ಸೊ ಪನ್ನೀರು ಒಂದು ತಲೆ ಹಾಕಿ, ಕರಿಮಂಡ ಅದಕ್ಕೆಲ್ಲ ಹಾಕೋಕೆ ಹೋಗ್ಬೇಡಿ. ಪನ್ನೀರು ಒಂದು ತಲೆ ಹಾಕಿ. ನಂಜಪ್ಪಾಚಾರ್ ಅವರೇ, ನಮ್ಮ ಶ್ರೀಕೃಷ್ಣ ಭಟ್ರ ನಂಬರ್ನ ಕೊನೆ ಕೊಡಿಸ್ತೀವಿ, ದಯಮಾಡಿ ಅವ್ರ ಜೊತೆ ನೇರವಾಗಿ ಮಾತಾಡ್ಕೊಳ್ಳಿ, ಆಗ್ಬೋದೇ? ಆಗ್ಲಿ ಆಗ್ಲಿ, ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ಆಚಾರ್ಯ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್, ನಾಗೇಶ್ ಅಂತ ಹೇಳಿ, ಹೆದ್ದುರ್ಗದಿಂದ. ಹೇಳಿ ನಾಗೇಶ್. ಸರ್, ನಮ್ದು ಬೇಳ್ಗಳಲ್ಲಿ ಕೆಲವು ಚಿಗುರು ಬಂದಿಲ್ಲ, ಅದು ಏನಾದ್ರೂ ರೋಗ ಸಿಂಟಮ್ಸ್ ಅಥವಾ ಏನಾದ್ರೂ ರೋಗ ಸಿಂಟಮ್ಸ್ ಆದ್ರೆ ಬೇರೆ ಕಬ್ಬಂಗ್ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಅದು ಆಕ್ಚುಲಿ ಚಿಗುರು ಆಕ್ಚುಲಿ ರೋಗ ಸಿಂಟಮ್ ಅಲ್ಲ. ನೀವು ಬೇಸಿಗೆಯಲ್ಲಿ ನೀರು ಕೊಡ್ತಿದ್ರೆ ಈ ತರ ನೀರು ಕೊಟ್ಟಿದ್ದೀವಿ. ಕಾಕ ಎಷ್ಟು ನೀರು ಕೊಟ್ಟಿದ್ರಿ? ಒಂದು 50-60 ಲೀಟರ್ ನೀರು ಕೊಡ್ಬೇಕು. ಎಲ್ಲ ಬೀಳು ಇದೆ, ಕೆಲವಂತಂದು ಒಂದು 5-6 ಬೀಳು ಅಷ್ಟೇ. ಹೌದು ಹೇಳಿ. ತಳಿ ಪನ್ನೀರು ಅಲ್ಲಲ್ಲ, ಈಗ 5-6 ಬೀಳಲ್ಲಿ ಚಿಗುರು ಬಂದಿಲ್ವಾ? 5-6 ಬೀಳು ಚಿಗುರು ಬಂದಿಲ್ಲ. ಅಂದ್ರೆ ಅದೇ ತರ ಚಿಗುರು ಬಂದಿಲ್ಲದೇ ಇದ್ದಿದ್ದು ಅದು ಕೊನೆ ನಿಧಾನಕ್ಕೆ ಎಲೆ ಬಿಟ್ಬಿಟ್ಟು ಕೊನೆ ಕಟ್ಟೋಯ್ತು. ಒಂದು 3 ತಿಂಗಳು ಸ್ಥಳೀಯ ಬರ್ತೀವಿ. ಅದು ಏನ್ ಗೊತ್ತಾ, ನಿಮ್ಮಲ್ಲಿ ಅಲ್ಲಿ ಸ್ವಲ್ಪ ಈ ಬೇರು ಬಹುಶಃ ಹೆಚ್ಚು ಜಾಸ್ತಿ ಮಳೆ ಬಂದು ಬೇರುಗಳ ಸಂಖ್ಯೆ ಕಡಿಮೆ ಆಗಿರ್ಬೋದು. ಆಮೇಲೆ ರೋಗದ ಲಕ್ಷಣ ಈಗ ಸೋವಿಟ್ ಅಂತೀವಿ, ಅದು ಬಂದಿರ್ಬೋದು. ಅಥವಾ ಈಗ ಬೇರು ಹುಳ, ಬೇರು ಹುಳ ಅಂದ್ರೆ ನೆಮಟೋಡ್ಸ್ ಅಂತೀವಿ, ಜಂತು ಹುಳ, ಅದ್ರ ಸಮಸ್ಯೆ ಇದ್ದಿರ್ಬೋದು. ಆದ ಕಾರಣ ನಿಮ್ಗೆ ಆ ಚಿಗುರು ಬಂದಿಲ್ಲ, ಹತ್ತಿರ ಅಷ್ಟು ಆರೋಗ್ಯವಾಗಿ ಬೆಳೆದಿಲ್ಲ. ಚೆನ್ನಾಗಿದೆ, ಒಂದು 25 ಅಡಿ ಬೀಳೆನೆ ಅದು. ಒಳ್ಳೆ ಫಸ್ಟ್ ಇತ್ತು ಕರೆಕ್ಟ್. ಆಮೇಲೆ ಈ ತರ ಸಮಸ್ಯೆ ಆಗುತ್ತೆ. ಮಲೆನಾಡಲ್ಲಿ ಆದ್ರೆ ಜಾಸ್ತಿ ಮಳೆ ಬಂದ್ರೆ ಬೇರುಗಳು ಸತ್ತು ಹೋಗಿ ಅದು ಹಂಗೆ ಇರುತ್ತೆ ಒಂದು 2 ವರ್ಷ. ಅಂದ್ರೆ ಚಿದ್ರು ಹೊಡೆಯಲ್ಲ. ಸೊ ಅದಕ್ಕೆ ನಾನಾಗ್ಲೇ ಹೇಳಿದೆ, ನೀವು ಯಾವ್ದು ಪೊಟ್ಯಾಸಿಯಂ ಫಾಸ್ಫೇಟ್ ಕೊಡಿ, ಹ್ಯೂಮಿಕ್ ಆಸಿಡ್ ಕೊಡಿ. ಆಮೇಲೆ ಹಾಕಿದೀವಿ 15 ಸುಪಲ. ಸುಪಲ ಆ ತರ ಹಾಕುವ ಬದಲು ನೀವು ಪೊಟ್ಯಾಸಿಯಂ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ನೋಡಿ ಇನ್ನೊಂದು ತಿಳ್ಕೊಳ್ಳಿ, ಪೊಟ್ಯಾಸಿಯಂ ಅಂಶ ಜಾಸ್ತಿ ಬೇಕಾಗುತ್ತೆ, ಫಾಸ್ಫರಸ್ ಬೇಕಾಗುತ್ತೆ. ಈಗ ನೀವು ಹೊಸ ಹೊಸ ಬೇರ್ ಬರ್ಲಿಕ್ಕೆ ಫಾಸ್ಫರಸ್ ಕೊಡಬೇಕು. ಸೊ ಪೊಟ್ಯಾಸಿಯಂ ನೀವು ಮಳೆಗಾಲದ ಒಂದ್ 2 ರೌಂಡ್ ಕೊಡಿ. MOPS ಮಳೆ ಜಾಸ್ತಿ ಇದ್ರೆ ಅದನ್ನು ಕೊಡಿ. ಆಮೇಲೆ ನೀವು ಭಯ ನಮ್ಮಲ್ಲೇ ಸಿಗ್ತಾ ಇದೆ ಈಗ, ಟ್ರೈಕೋಡರ್ಮಾ ಇರ್ಬೋದು, ಸೂರ್ಯಮನಸ್ ಇರ್ಬೋದು, ಇದೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಬೇರುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಅದನ್ನು ನಿಮ್ಗೆ ಬೇರೆ ಕಡೆ ಕಬ್ಬಲ್ ಅಲ್ವಾ ಸರ್ ಅದು? ಅವಾಗ ಅದು ಈಗ ಇದಾಗಿರೋದು ಚಿಗುರು ಬಂದಿಲ್ವಲ್ಲ ಅದು ಏನಾಗಲ್ಲ. ನಿಮಗೆ ಸ್ವಲ್ಪ ಸಮಸ್ಯೆ ಇದೆ, ಅದಕ್ಕೆ ಸಪರೇಟ್ ಆಗಿ ಈ ಟ್ರೀಟ್ಮೆಂಟ್ ಗೊತ್ತೆ ಖಂಡಿತವಾಗಿಯೂ ರಿಕವರ್ ಆಗುತ್ತೆ. ಸೂರ್ಯಮನ ಹಾಕಿ ಏನ್ ಟ್ರೈಕೋಡರ್ಮ ಇದೆ, ಆಮೇಲೆ ಪೊಟ್ಯಾಸಿಯಂ ಫಾಸ್ಫೇಟ್ ಹಾಕಿ ಏನಿದ್ರೆ ನನಗೆ ಆಮೇಲೆ ಕರೆ ಮಾಡಿ, ನಾನು ಇನ್ನೂ ಬೇಕಾದ್ರೆ ಹೆಚ್ಚಿನ ವಿವರ ಕೊಡ್ತೀನಿ ನಿಮಗೆ. ನಾಗೇಶ್ ಅವರೇ, ಸಮಯ ಆಗ್ತಾ ಇದೆ, ದಯಮಾಡಿ ಅವ್ರ ನಂಬರ್ ಕೊಡಿಸ್ತೀವಿ, ಅವ್ರಿಗೆ ನೇರವಾಗಿ ಮಾತಾಡ್ಬಿಡಿ ದಯವಿಟ್ಟು, ಆಯ್ತಾ? ಕೇಳಿದ್ರೆ ಬಹಳಷ್ಟು ಜನರು ನೀವು ಕರೆ ಮಾಡ್ತಾ ಇದ್ದೀರಿ ಈಗ, ಆದ್ರೆ ಸಮಯ ನಮ್ಗಾಗ್ತಾ ಇದೆ. ನೇರವಾಗಿ ತಾವು ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರನ್ನೇ ಸಂಪರ್ಕ ಮಾಡ್ಬಿಡಿ. ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರೇ, ನಿಮ್ಮನ್ನ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಕೊಡಿ, ಯಾಕಂದ್ರೆ ಬಹಳಷ್ಟು ಜನ ಲೈನ್ ಅಲ್ಲಿ ಕಾಯ್ತಾ ಇದ್ದಾರೆ. ದಯಮಾಡಿ ಹೇಳಿ. ನಂಬರ್ ಕೊಡ್ತಾ ಇದ್ದೀನಿ. ದಯಮಾಡಿ ಹೇಳಿ. 9434373 6293. ಇನ್ನೊಮ್ಮೆ ಹೇಳ್ತೀರಾ? 9434373 6293. ಇನ್ನೊಂದ್ಸರಿ ಹೇಳ್ತೀನಿ. 9434374 6293. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. 9434374 6293. ಕೇಳಿದ್ರೆ ಕಾಳುಮೆಣಸಿನ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇವರಿಗೆ ಆಲಿಸಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದವರು ಸಕಲೇಶಪುರ ತಾಲೂಕು ದೋಣಿಕಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಕೃಷ್ಣ ಭಟ್. ಶ್ರೀಕೃಷ್ಣ ಭಟ್ ಅವರಿಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಭಟ್ರೆ ನಮಸ್ಕಾರ, ಕೇಳಿದ್ರೆ ತಮಗೂ ನಮಸ್ಕಾರ, ವಂದನೆಗಳು. ಇದುವರೆಗೆ ಕಾಳುಮೆಣಸು ಬೇಸಾಯದ ಬಗ್ಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳಿದಿರಿ. ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಸಕಲೇಶಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಕೃಷ್ಣ ಭಟ್. ನಡೆಸಿಕೊಟ್ಟವರು ಎನ್ಕೆ ಶಿವಮೂರ್ತಿ. ನೆರವು ಗೋರಾ ರವಿಶಂಕರ್. ತಾಂತ್ರಿಕ ನೆರವು ಎಸ್ವಿ ತಾರಾನಾಥ್ ಮತ್ತು ಆರ್ಕೆ ಲೋಕೇಶ್.